ಇಟ್ಟು ನಡಿ ಮನವೇ ಗಾಡಿ ಉಡ್ಯ ಕಟ್ಟುವಲ್ಲ ಬಂಡಿ ಹಚ್ಚಿ ಅಳಿಯುವಾಗಲೇ ಈ ಕಲೆ ಕರಗುವ ತನಕ ಎಚ್ಚರಿಟ್ಟು ನಡಿ ಮನವೇ ಈ ಕಲ ಕರಗುವ ತನಕ ಎಚ್ಚರಿಟ್ಟು ನಡಿ ಮನವೇ ಅಂಗಡಿಯಾಗಿಟ್ಟು ಮಾರುವುದಲ್ಲ ತಕಡೆಯಾಗಿಟ್ಟು ತೂಗುವುದಲ್ಲ